क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಅಂಡ್ ಎಂಡೋಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620099. LIC Nivesh Plus, which will give you 2 benefits of insurance and investments too. LIC, har pal aapke saath. For more details on risk factors, terms and conditions, please read the sales brochure carefully before concluding a sale. ನಿಮ್ಮ ಬ್ಯಾಂಕ್ ಖಾತೆಯ ಒಟಿಪಿ, ಎಟಿಎಂ ಕಾರ್ಡ್ ಸಂಖ್ಯೆ, ಸಿವಿವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1800-111-0909 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯ ಮಾಡಿ ಸಂಖ್ಯೆ 1930 ಗೆ ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಷಿಯೇಟಿವ್ ಬೈ SBI. ಓ ಶಂಕರಣ್ಣ, ಮತ್ತೆ ಬಾಳ ಬಿಡುವಾಗಿದ್ಯಾ? ಬಿಡುವಾಗಿದ್ದೀನಿ ಅಂತ ಅಂದ್ರೆ ಒಂದ್ ಸ್ವಲ್ಪ ಒಂದ್ 2-3 ಕೆಲ್ಸವೇ. ಕೆಲ್ಸವಲ್ಲ, ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ, ಮಳೆ ಹೊಳವಾಗೈತೆ, ಗದ್ದೆ ನಾಟಿ ಎಲ್ಲ ಮುಗ್ದೈತೆ, ಆದ್ರೂ ಇನ್ನೇನ್ ಕೆಲಸ ಇಟ್ಕೊಂಡಿದ್ಯಾ? ನೋಡು, ಅದೇ ನಾವು ಮಾಡೋ ತಪ್ಪು. ನಾಟಿ ಮಾಡ್ಬಿಟ್ರು ಮುಗಿತು ನಮ್ ಕೆಲಸ ಅಂತ ಅನ್ಕೋತೀವಿ. ಒಂದ್ 3-4 ದಿನ ಅಷ್ಟೇ ತನ ಆಗಿರೋದು ನಾಟಿ ಮಾಡ್ಲಿ, ಮತ್ತೆ ಇನ್ನೊಂದ್ ಕಳೆ ತೆಗೆದ್ರು ಮುಗಿದ್ಬಿಡ್ತು ನಮ್ದು ಅಂತ ಅನ್ಕೊಳ್ತೀವಿ. ಈಗ ಮಳೆ ಬಿದ್ದು ಹೊಲ ಹೊತ್ತು ನಾಟಿ ಬಿತ್ತನೆ ಮಾಡ್ತೀವಲ್ಲ, ಅದ ಮಾಡೋದ್ಕಿಂತ ಮೊದ್ಲು ಒಂದಷ್ಟು ಕೆಲಸ ಇರ್ತವೆ. ಅಂದ್ರೆ ಈಗ ನಿನ್ ಕೆಲಸ ಐತೆ ಅಂತ ಹೇಳ್ತಾ ಇದ್ದೆ, ನಾನು ಎಚ್ಚೆತ್ಕೊಳ್ಳಿ ಅಂತವ. ಹಂಗಲ್ಲ, ಹೇಳದ್ ಕೇಳ ಪೂರ್ತಿ ನಾನು ಆ ಕೆಲ್ಸಗಳ ಮಾಡ್ಕೊಬಿಡ್ಬೇಕು. ಅದು ನಾಟಿ ಪೂರ್ವ ಕೆಲಸ ಅಂತ ಹೇಳಿ ಕರಿತೀವಿ. ನಾಟಿ ಪೂರ್ವ ಕೆಲ್ಸಗಳು ಮಾಡ್ಕೋಬೇಕು. ಆಮೇಲೆ ನಾಟಿ ಆದ್ಮೇಲೆ ಕೆಲವು ಕೆಲ್ಸಗಳು ಇರ್ತವೆ. ಅಂದ್ರೆ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ನಮ್ಗೆ ಬರೀ ಸೀಸನ್ ಒಂದ್ 2-3 ಇರ್ತವೆ ಅಷ್ಟೇ. ಆಯ್ತಾ, ಈಗ ಮುಂಗಾರು, ಹಿಂಗಾರು, ಬೇಸಿಗೆ, 3 ಬೆಳೆ ಮಾಡ್ತೀವಿ. ಅದಾದ್ಮೇಲೆ ಬಿತ್ತನೆ ಮಾಡಿದ್ಮೇಲೆ, ನಾಟಿ ಮಾಡಿದ್ಮೇಲೆ ಕೆಲವು ಕೆಲ್ಸಗಳು ಇರ್ತವೆ. ಅವೇನೇನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇವತ್ತು ನಾನು ನಿಮಗೆ. ನೋಡು, ನಾನು ಅದಕ್ಕೆ ನಿನ್ನ ಹತ್ರ ಯಾಕೆ ಹುಡುಕ ಬರ್ತೀನಿ ಅಂತಂದ್ರೆ, ಕೆಲವೊಂದು ನಾವು ಮಾಡೋ ತಪ್ಪುಗಳು ನಮಗೆ ಗೊತ್ತಾಕಲ್ಲ. ಜಾಣ ಕುರುಡು ಅಂತಾರಲ್ಲ, ಹಂಗೆ ನಮ್ ತಪ್ಪು ನಮಗೆ ಗೊತ್ತಾಕಲ್ಲ. ಸಾಧ್ಯದಕ್ಕೆ ನಿನ್ನ ಹತ್ರಕ್ಕೆ ಬರೋ ಉದ್ದೇಶನೇ ಅದು. ಅಲ್ಲಿ ನೋಡಿದ್ ಬೇರೆ ಬೇರೆ ಯಾಕೋ ಇವಳು ಬೇರೆ ನಡ್ಕೊ ಬರ್ತಾಳೆ. ಸುಬಾಕ ಹೇಳಿ ಶಂಕರಣ, ಇದೇನು ಇಷ್ಟೊಂದು ಜೋರ್ ಜೋರಾಗಿ ಹೆಜ್ಜಾಕಂದ್ ನಡೀತಾ ಇದೆ, ಏನ್ ಸಮಾಚಾರ? ನಾ ಬರಕ್ಕಿಂತ ಮುನ್ನ ಅಣ್ಣ, ಇನ್ನು ನೀನು ಎಲ್ಲಾನು ಮಾತಾಡಿ ಮುಗಿಸ್ಕೊಬಿಟ್ರೆ ನಂಗೆ ಎಂತದೂ ಗೊತ್ತಾಗ್ಲ, ಅದಕ್ಕೆ ಬೇಗ ಬೇಗ ಬರ್ತಿದ್ದೀನಿ. ಅಲ್ಲಲ್ಲ, ಏನಾಯ್ತು ನಿನ್ ತೊನಿಗೆ? ಅಯ್ಯೋ, ಈ ಮಳೆ ಈ ಇದಕ್ಕೆ ಇಷ್ಟಾರ ಆಯ್ತಲ್ಲ, ಅದಕ್ಕೆ ಖುಷಿ ಪಡು. ಮಳೆದೇನ್ ವ್ಯತ್ಯಾಸ ಇಲ್ಲಪ್ಪ, ಮಳೆ ನಮಗ್ ಬಂದಿಲ್ವ? ಹಂಗಾರೆ ಇಲ್ಲ ಇಲ್ಲ, ಅಂದ್ರೆ ಇವಳು ಸೂರ್ಯನ ಆಚೆ ಕೆಲಸ ಮಾಡೋಳು ಮಳೆ ಬರ್ಬೇಕಾರೆ. ಇಲ್ಲ, ಇದು ಅಡಿಗೆ ಮನೆ ಕೆಲಸ ಕೈ ಕೊಟ್ಟಿರೋದು ಶಂಕರಣ್ಣ. ಹಬ್ಬ ಇತ್ತಲ್ಲ ಮೊನ್ನೆ, ಎಂತವೋ ಕರ್ಜಿಕಾಯಿ ಅಂತೆ, ಚಕ್ಲಿ ಅಂತೆ, ವಡೆ ತಿನ್ಕೊಂಡು ಅವಳು ಮನೇಲಿ ಬೇಯಿಸೋದು ನಮ್ಮನೆಯವ್ರಿಗೂ ಬರ್ತಾ ಇತ್ತು. ಗಮ್ಲು ನಾನ್ ಬೇಯಿಸಿ ಕೊಟ್ಟಿದ್ದೀನಿ ಅಷ್ಟೇ ಕಣ್ಣ, ನಾನೇ ನಂಗೆ ಯಾವಾಗ್ಲೂ ತಿನ್ನಕ್ಲ. ಅಂದ್ರೆ ಹೊಗೆ ಕುಡ್ದೆ ಅನ್ನೋರ್ ಕೆಡ್ಸ್ಕೊಬಿಟ್ಟವ. ಇಲ್ಲ ಇಲ್ಲ, ಈ ಮಳೆದೇ ಆಗಿದ್ದು. ಇನ್ ಕಡಿಮೆ ಸುರಿತ ಮಳೆ, ಅಯ್ಯೋ ದೇವ್ರೆ, ಮನೆ ಒಳಕ್ಕೆಲ್ಲ ನೀರ್ ಬಂದ್ಬಿಟ್ಟಿತ್ತಲ್ಲ, ಅದೇ ಎತ್ತಾಕ್ ಎತ್ತಾಕ್ ಎತ್ತಾಕ್ ಅರ್ಧ ಶೀತ ಶುರುವಾಗ್ಬಿಡ್ತು. ಈಗ ಏನ್ ಗೊತ್ತಾಣಯ್ಯ, ನೀ ಕಣಂಗೆ ಅವಳು ಸುಳ್ಳು ಹೇಳೋದ್ರಲ್ಲಿ ಒಂದ್ ಕೈ ಮುಂದಕ್ಕೆ. ಅಂದ್ರೆ ನಾವು ತಿಂಡಿ ಪಂಡಿ ಮಾಡ್ರದ್ ಕೇಳ್ತೀವಿ, ಕೊಡ್ಲಿಲ್ಲ ಅಂತ ಬಯಸ್ಕೋಬೇಕಾಯ್ತದೆ ಅಂತವ. ಈ ಕಡೆ ತಿಂಡಿ ತಿಂದಿರೋದು ಧ್ವನಿ ಕೆಟ್ಟೈತೆ ಅಂತ ನೀಟಾಗಿ ಗೊತ್ತಾಯ್ತೈತೆ. ಇಲ್ಲ ಹಂಗೇನಿಲ್ಲ, ಕೈಲೋ ಬ್ಯಾಗ್ ಹಿಡಿದಳಪ್ಪ. ಅಲ್ಲ ಅಂದ್ರೆ ಅದು ಅವಳು ಮುಂದಕ್ಕಂಗೆ ಹೋಯ್ತಾಳೆ ಮೀನಕ್ಕನ್ನ ಮತ್ತೆ ಚಂದ್ರಕ್ಕನ್ ಮಾತಾಡ್ಸ್ಕೊಳಕ್ಕೆ. ನಮಗೆ ಕೊಟ್ಟೆ ಹೋಗ್ಬೇಕು. ನಾನು ಯಾವತ್ತಾರು ಕೊಡ್ದಲೆ ತಿಂದಿವ್ನ ಹೇಳಿಸ್ಕೊಬಿಟ್ ಕೊಡ್ತೀಯ. ಈಗ ಅವ್ರಿಗೆ ಕೊಡ್ದನೆ ತಿನ್ಕೊಂಡು ಉಳ್ಕೋಬಹುದು ಇವಳು, ನಮಗ್ ಕೊಡ್ದನೆ ಉಳ್ಕೊಳಕ್ ಆಯ್ತದ. ಅಲ್ಲ ನೋಡೋದ್ ಒಂದ್ ಹೆಜ್ಜೆ ಮುಂದೆ ಕೊಲಿ ಮತ್ತೀಗ. ಏ ಇಲ್ಲ ಇಲ್ಲ ಕೊಟ್ಟೆ ಹೋಯ್ತಾಳೆ ಹೋಗೋದು ಬಂದವಳೆ. ಈಗ ತಿನ್ನಕ್ ಭಯ ಆಗಿರೋದ್ ನನಗೆ, ಯಾಕೆಂತಂದ್ರೆ ಅವಳಿಗೆ ಬರೋ ಗಂಟ್ಲು ಕಟ್ಟೈತಲ್ಲ. ಎಂತ ಎಣ್ಣೆ ಹಾಕಿದ್ಲೋ ಏನ್ ಕತೆನ ಅಂಗಲ್ ಕಣಣಯ್ಯ. ನಾನ್ ಹೇಳ್ತಿಲ್ವಾ ಅದಕ್ಕೆಲ್ಲ ಬಂದಿರೋದ್ ಕಾಯಿಲೆ, ಇದು ನೀರ್ ಎತ್ತಾಕಿ ಎತ್ತಾಕಿ ಶೀತ ಹತ್ಬಿಡ್ತು ತಲೆಗೆ, ನೆತ್ತಿಗೆ ಏರ್ಬಿಡ್ತು. ಅದೇನಾಯ್ತು, ಶೀತ ಕೆಮ್ಮಲು ಎಲ್ಲ ಶುರು ಆಯ್ತು ಅಷ್ಟೇ. ಅಂದ್ರೆ ನೀವ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡು, ಆರೋಗ್ಯ ಕೆಡಿಸ್ಕೋಬೇಡ. ಸಲ್ದಕ್ಕೆ ಇನ್ನು ನೋಡಿ, ಈಗಿನ್ನೂ ಚೆನ್ನಾಗಿ ಕೆಲಸಗಳು ಶುರು ಆಯ್ತವೆ, ಹೊಲದ್ದು ಗದ್ದದು ಎಲ್ಲವ. ಇಂಥ ಟೈಮಲ್ಲಿ ನೀನು ಆರೋಗ್ಯ ಕೆಡಿಸ್ಕೊಬಿಟ್ರೆ ನಮ್ಗೆ ಯಾರಪ್ಪ ಬಂದು ಕೆಲ್ಸಕ್ಕೆ ಕೈ ಹಾಕಿ ಸಹಕಾರ ಮಾಡೋರು? ಅದಕ್ಕೆ ಸೇರ್ಕೊಂಡ್ ಮಾಡೋಣ ಬಿಡು ಅಣ್ಣ, ಏನೋ ಹೊಸ್ದಾಗ ಹೇಳ್ತೀನಿ ಅಂತಲ್ಲ ಅದಕ್ಕೆ ಅದ್ ಹೇಳಿ ಕೇಳ್ಕ ಹೋಗೋಣ ಅನ್ಕೊಂಡು ಹೆಜ್ಜೆ ಹಾಕಿ ಆಗ್ಬಿತ್ತಿ ಅಂತವ ಮೆತ್ತಗೆ ಇಸೆ ತಿಳ್ಕೊಂಡು ಹೋಗಕ್ಕೆ ಅಣ್ಣಯ್ಯ, ಅದೇನೋ ಎರಡ್ ಮೂರು ವಿಚಾರಗಳು ಹೇಳ್ಬೇಕು ಅಂತ ಹೇಳ್ದಲ್ಲ, ಒಂಚೂರು ಮನ ಮುಟ್ಟಂಗ್ ಹೇಳಪ್ಪ. ಏ ಅದೇನು ಇಲ್ಲ ಶಂಕರಣ್ಣ, ಈಗ ನಮಗೂ ವರ್ಷ ವರ್ಷ ಬೆಳೆ ಮಾಡ್ತೀವಲ್ಲಪ್ಪ, ಎಲ್ಲ ಬೆಳೆಗೂ ಬರೀ ಹುಳ ರೋಗ ಇಂಥದೇ ಆಗ್ಬಿಡ್ತು. ರಾಗಿ ಹಾಕಿದ್ರು ಬರ್ತದೆ, ಭತ್ತ ಹಾಕಿದ್ರು ಬರ್ತದೆ, ತಡ್ನೆ ಹಾಕಿದ್ರು ಬರ್ತದೆ, ಅವರೆಕಾಯಿಗಂತೂ ಕೇಳದೆ ಬೇಡ. ಅದು ಹುಳದೊಳಗಡೆ ಬೆಳಿಬೇಕದು. ತೊಗರಿಕಾಯಿಗೂ ಹಂಗೆ ಆಯ್ತು. ಹೌದು, ಆ ತರಕಾರಿ ಹಾಕಿದೀನಿ ತರಕಾರಿಗೂ ಬಂದ್ಬಿಟ್ಟೈತೆ. ಅದಕ್ಕೆ ಈಗ ಏನ್ ಮಾಡೋದು ಎತ್ ಮಾಡೋದು ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ಕೊಂಡು ಕೂತಿದ್ದೆ. ಮೊನ್ನೆ ಅಗ್ರಿಕಲ್ಚರ್ ಆಫೀಸ್ ಇಂದ ಒಬ್ರು ಬಂದಿದ್ರು, ಪರಿಚಯ ಇದ್ರು. ಇಲ್ಲೇ ಊಟಕ್ಕೆ ಬನ್ನಿ ಅಂತ ಅಂದಿದ್ದೆ, ಇಲ್ಲ ಎಲ್ಲ ಹೋಗ್ಬೇಕಾಯ್ತು ಅಂತ ಪಕ್ಕ ಊರಿಗೆ. ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗಿ, ಹೋಗಕ್ಕಿಂತ ಮುಂದಾರು ಬನ್ನಿ ಇಲ್ಲ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡಾರು ಬನ್ನಿ ಅಂತ ಅಂದಿದ್ದೆ. ಊಟಕ್ಕಂತೂ ಬರ್ಲೇಬೇಕು ಅಂತ ಹೇಳಿದ್ದೆ. ಬರ್ಲೇಬೇಕು ಅಂತ ಹೇಳಿದ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬಂದಿದ್ರು. ಮಾತಾಡಬಹುದಲ್ಲ ಕೂತ್ಕೊಂಡು. ಇಲ್ಲ ಅಂತ ಅಂದ್ರೆ ಅಲ್ಲಿ ಹೋಗಕ್ಕಿಂತ ಮುಂಚೆ ಬಂದ್ಬಿಟ್ರೆ ನಾನು ಹೋಯ್ತೀನಿ ಹೋಯ್ತೀನಿ ಅಂತಾರೆ. ತರತುರಿಲ್ಲಿ ನಾನು ಹಿರಿಯನ್ನ ಆಗಿಲ್ಲ ಬುಡಿಯನ್ನ ಆಗಿಲ್ಲ, ಅದಕ್ಕೆ ಅದನ್ನ ಮುಗಿಸ್ಕೊಂಡೆ ಬನ್ನಿ ಅಂತ ಅಂದಿದ್ನ. ಮುಗಿಸ್ಕೊಂಡ್ ಬಂದಿದ್ರು, ಹಿಂಗ ಈ ತರ ಕೀ ತರ ಆಗ್ಬಿಟ್ಟೈತಲ್ಲ, ಏನ್ ಬಿತ್ತಿದ್ರು ಏನ್ ಬೆಳೆದ್ರವ, ಹಿಂಗ ರೋಗ ಕೀಟ ಬತ್ತವಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕೇಳಿದೆ. ಪರಿಹಾರ ಹೇಳಿದ್ರು? ಪರಿಹಾರ ಹೇಳಿದ್ರು ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಹೇಳಿದ್ರು ಪಾಪ, ಅವ್ರಿಗೆ ಗೊತ್ತಿರೋ ಅಂತದ. ಎಲ್ಲವನ್ನು ಎಲ್ಲಿ ತಿಳ್ಕೊಳಕಾಯ್ತು ಶಂಕರಣ್ಣ? ಎಲ್ಲಾರವೇ ಅಲ್ಲ, ಎಲ್ಲರೂ ತಿಳ್ಕೊಳಕ್ ಆಗಲ್ಲ, ಸ್ವಲ್ಪ ಸ್ವಲ್ಪ ಕಡಿಮೆ ಆಗಂಗೆ. ಅದೇ ಈಗ ಅವ್ರು ಕೇಳಿದ್ರೆ ಹೇಳ್ತಾರೆ ಅಂತಂದ್ರೆ, ಅವ್ರು ಬರೀ ಔಷಧಿನೇ ಹೇಳ್ತಾರೆ. ಹತ್ತಂದೊಡ್ರಿ ಇತ್ತಂದೊಡ್ರಿ, ಇದು ಬಂದಾಗ ಅದೊಡ್ರಿ, ಅದಿದ್ದಾಗ ಇದೊಡ್ರಿ ಅಂತ ಹೇಳ್ಬಿಟ್ಟು ಏನೋ ಒಂದ್ ಹೇಳ್ತಾರೆ. ಇಲಾಖೆಯವರು ಏನ್ ಹೇಳ್ಬೇಕು ಅದನ್ನ ಹೇಳವ್ರೆ ಹೇಳ್ತಾರೆ. ನಾ ಬರೀ ಅವಾಗ ಔಷಧಿ ಇದೆ ತಿನ್ನದಾಗ ಹೋಗುತ್ತೆ. ಔಷಧಿ ತಿನ್ನದಾಯ್ತದೆ, ಈ ಔಷಧಿ ದುಡ್ಡು ಹೇಳ್ತಾರನ್ನ. ಅದು ನಿಜ, ಈ ಸುಬ್ಬ ಕಿಟ್ಟಿರ್ತಾಳೆ, ಯಾರು ಕೊಡಕ್ ಯಾಕೆ ಮನ್ಸ್ ಮಾಡಕಲ್ಲ ಅವಳು. ಇಲ್ಲ ಕೊಟ್ರು ನಾನು ಹೊಡೆಯಕ್ಲ್ವಲ್ಲ. ಇದು ಮತ್ತೆ ಇಸಿಯ ಯಾಕೆಂತಂದ್ರೆ, ಈಗ ನಾನ್ ದುಡ್ಡು ಕೊಟ್ಟು ಔಷಧಿ ತಗೊಂಡ್ಬಂದು ನಾನ್ ಕಷ್ಟಪಟ್ಕೊಂಡು ಬೆನ್ನಿಗೆ ಕಟ್ಕೊಂಡು ಹೊಡೆದ್ಬಿಟ್ಟು ನನ್ನ ಬೆಳೆ ಬಿತ್ತನೆ ಎಲ್ಲವಕ್ಕೂ ತೊಂದರೆ ಮಾಡ್ಕೋಬೇಕ? ಎಲ್ಲ ವಿಷ ತುಂಬ ಹೋಯ್ತದೆ. ಈಗ ಮತ್ತ ಅದನ್ನೇ ತಿನ್ಬೇಕಲ್ಲಪ್ಪ ನಾವು. ಅದೇ ನಾವು ತಿನ್ನೋದಲ್ದೆ ಮತ್ತಿನ್ನ ಜನಕ್ಕೂ ನಾವು ಅದನ್ನ ಇಸ ತಿನ್ಸಂಗ ಆಗ್ಬಿಡ್ತದೆ. ಇಲ್ಲಿ ಇರೋದು ಒಂದ್ ಎಕರೆ ಒಂದೂವರೆ ಎಕರೆಲ್ಲಿ ಎಲ್ಲಿ ಮರಕ್ ಹೋಯ್ತೀಯಾ? ಅಲ್ಲ ಚೆನ್ನಾಗ್ ಬಂದ್ರೆ ಔಷಧಿ ಕೊಡ್ಬೇಕಾಯ್ತದಲ್ಲ. ಕೊಡ್ಬೇಕಾಯ್ತದೆ, ಅದಕ್ಕೆ ಅದು ಬೇಡ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟು ನಾನು. ಅದಕ್ಕೆ ಮತ್ತೆ ಬೇರೆ ಏನಾರು ಇದ್ರೆ ಹೇಳಿ ಪರಿಹಾರ ಅಂತ ಅಂತ. ಅದಕ್ಕೆ ಅವ್ರು ಹೇಳೋದು ಸ್ವಲ್ಪ ಈ ಎಲ್ಲ ಸ್ವಲ್ಪ ನಾಟಿ ಔಷಧಿ ಮಾಡ್ಬಿಟ್ಟು ಹಾಕಿದ್ರೆ ಸರಿ ಆಯ್ತದೆ ಅಂತ ಅಂದ್ರು. ನಾಟಿ ಔಷಧಿ ಏನ್ ಮಾಡೋದು ಸ್ವಾಮಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಸ್ವಲ್ಪ ಬೇವಿನ ಗಿಡದ ಬಗ್ಗೆ ಬಾರಿ ಹೇಳ್ಬಿಟ್ಟವ್ರು. ಬೇವಿಂದು ಇದಿರ್ತದಲ್ಲಪ್ಪ ಸೊಪ್ಪು, ಕಾಯಿ ಸೊಪ್ಪು, ಸೊಪ್ಪು ಕಾಯಿ ಇರ್ತದೆ. ಈ ಸೊಪ್ಪು ಕಾಯಿಗಿಂತಲೇ ಬೇವಿನ ಬೀಜ ಇರ್ತದಲ್ಲ, ಅದು ಬಾರಿ ಎಫೆಕ್ಟ್ ಅಂತದ. ನೀನ್ ಹೇಳೋದು ಬೇವು ಅಂತಂದ್ರೆ ಮೊದ್ಲೇ ಅದು ಕಹಿ ಕಹಿ ಔಷಧಿ ಕಾಯ್ತದೆ, ತೊಂದ್ರೆ ಆಗ್ಕಲ್ಲ ಏನು ಹಂಗಿರ್ ಪರವಾಗಿಲ್ಲ. ಹೆಂಗೆ ಅಂತ ಅಂತಂದ್ರೆ, ಈ ಸೊಪ್ಪು ಪಪ್ಪು ಗಾಯ ಆದಾಗ ನಾವು ರಸ ಬಿಟ್ಕೊಂಡು ಬಿಟ್ಕತ್ತೀವಿ ನೋಡು ಗಾಯದ ಮೇಲೆ. ಆತರ ನೀನ್ ಮುಲಾಮ್ ಹಾಕೊಂಡ್ರೆ ಮಾತ್ರ ಕುಡಿದ್ರೆ ಇಂಜೆಕ್ಷನ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಯ್ತಾವ ಅಂತ. ಬೇವಿನ ಎಣ್ಣೆನೆಯ ಗಾಯಾದಾಗ ಔಷಧಿಗೆಲ್ಲ ಹಚ್ಚಕ್ಕಲ್ವಾ? ದನಗಳಿಗೆಲ್ಲ ಹಚ್ತಾರಲ್ಲ ಶಂಕರಣ್ಣ. ಅದೇ ಗೊತ್ತು ಗೊತ್ತು. ಈಗ ನಾವು ಬೆಳೆಗೂ ಬಳಸಬಹುದು ಅಂತ ಹೇಳ್ತಾ ಇದೀಯ. ಬೆಳೆಗೂ ಬಳಸಬಹುದು ಅಂತ ಹೇಳ್ಬಿಟ್ಟು ಅದ ಮೊನ್ನೆ ಯಾವ್ದೊಂದು ಪುಸ್ತಕ ಓದ್ತಾ ಕೂತಿದ್ನ, ಅದರಲ್ಲಿ ಬೇವಿನ ಬೀಜಕ್ಕೆ ಭಾರಿ ಶಕ್ತಿ ಐತೆ ಅಂತ ಹೇಳ್ಬಿಟ್ಟು ಬರ್ದಿದ್ರು. ಬೇವಿನ ಬೀಜ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಬಿಡ್ತದ. ಈ ಟೈಮಲ್ಲಿ ಜೂನ್ ವರೆಗೂ ಸೆಪ್ಟೆಂಬರ್ ವರೆಗೂ ಬಿಟ್ಬಿಟ್ಟು ಆಮೇಲೆ ಏನಾಯ್ತದಪ್ಪ ಅಂತ ಅಂತ ಅಂದ್ರೆ, ಈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬೀಜ ಜಾಸ್ತಿ ಅವು ಬಿಟ್ಟು ಬಿಟ್ಟು ಬಿಟ್ಟು ಬಿಟ್ಟು ಎಲ್ಲ ಜಾಸ್ತಿಯಾಗಿ ಉದ್ರಕ್ ಶುರು ಆಯ್ತದೆ. ಶುರು ಆಯ್ತದೆ ಉದ್ರದಂತ ಬೇವಿನ ಬೀಜ ಇರ್ತಾವಲ್ಲ ಅವೆಲ್ಲನು ಆಗೇ ಕೆಲಸ ಮಾಡ್ಬೇಕು ನಾವು. ಈ ಮುಂದೆ ಕೆಲಸ ಐತೆ, ಒಂದ್ ನಾಲ್ಕು ಕೆಲಸ ಅವೆ ಅಂತ ಹೇಳಿದ್ನಲ್ಲ, ಇದೇ ಕೆಲಸ. ಯಾಕೆ ಅಂತ ಅಂದ್ರೆ, ನಿನ್ನ ಬದಿನಲ್ಲಿ ಎರಡವೆ, ನನ್ನ ಬದಿನಲ್ಲಿ ಮೂರವೆ. ಏನೋ ಈ ನಮ್ ಸುಬ್ಬಕ್ಕನ ಬದಿನಲ್ಲಂತೂ ಸಿಕ್ಕಾಪಟ್ಟೆ ಹಾಕಬಿಟ್ಟು ಅವಳು ದೂರ ದೂರ ದೂರ ದೂರಕ್ಕೆ ಒಂದೊಂದು ಅಲ್ಲ ಹಾಕಬಿಟ್ಟಳೆ. ಆಮೇಲೆ ಬೀಜ ಬಿದ್ದು ಹುಟ್ಟರವೇ ಜಾಸ್ತಿ ಅವಳು ಜಮೀನಲ್ಲಿ ನೋಡಿ ಎಂತ ಯೋಗ ಅವಳಿಗೆ. ಗಿಡ ತಂದು ಗುಂಡಿ ತೆಗೆದು ಸಸಿ ಬೆಳೆಸಿ ಬಿಟ್ಟು ನೀರು ಹೋಗ್ಬೇಕು. ಇವಳಗದೇನು ಮಾಡಂಗಿಲ್ಲ. ಯೋಗ ಎಲ್ರಿಗೂ ಬರ್ತದ? ಅವೇ ಬರ್ತವೆ, ಬೀಜ ಬಿಡಿಸ್ಕೊತವೆ, ಅಲ್ಲೇ ಹುಟ್ಟುತ್ತದೆ, ಅಲ್ಲೇ ಮರನು ಆಯ್ತದೆ. ಒಳ್ಳೆ ಮನ್ಸಿರ್ಬೇಕು ಕಣಣ್ಣ, ಒಳ್ಳೆ ಮನ್ಸಿದ್ರೆ ಹಂಗೆಲ್ಲ ಆಯ್ತವೆ. ನಮಗೆ ಬೇಕಾದ ಬೀಜ ಬೀಜ ಹಾಕತ್ತೀವಿ ಬಂದ್ಬಿಟ್ಟು. ಈಗ ಅದು ಈ ಪಲ್ಪ್ ಇರ್ತದೆ ಮೇಲ್ಗಡೆ, ಯಾವ್ದು ಬೇವಿನ ಬೀಜದ ಮೇಲ್ಗಡೆ ಪಲ್ಪ್ ಇರ್ತದೆ, ಅದೊಂದ್ ಸ್ವಲ್ಪ ಸಿಹಿಯಾಗಿರ್ತದೆ. ಅದ ಏನ್ ಮಾಡ್ತವೆ ಅಂತ ಅಂದ್ರೆ, ಹಕ್ಕಿ ಪಕ್ಷಿ ಅಲ್ಲವ, ಕುಪ್ಕಿ ಕುಪ್ಕಿ ಒಂಚೂರು ಎಳ್ಕೊಬಿಟ್ಟು ಉಳಿದಿದ್ದ ಕೆಳಗಡೆ ಬಿಟ್ಬಿಡ್ತಾರೆ. ನಾವೀಗ ಮಾಡ್ಬೇಕಾಗಿರೋದೇನು ಅಂತ ಅಂತಂದ್ರೆ, ಆ ಪಲ್ಪ್ ಇರ ಅಂತವನ್ನ ಎಲ್ಲಾನು ಆಯ್ಕೋಬೇಕು. ಎಲ್ಲಾನು ಆಯ್ಕೊಂಡು ಒಂದ್ ಚೀಲಕ್ಕೋ ಮಂಕರಿಗೋ ಯಾವ್ದಕ್ಕೋ ಹಾಕೊಂಡು ತಗೊಂಡ್ಬರ್ಬೇಕು. ಇದೇನು ಅಂತ ಅಂದ್ರೆ ಶಂಕರಣ್ಣ, ಈ ಪಲ್ಪ್ ಐತಲ್ಲ ಅದು ತೇವಾಂಶ. ಆ ತೇವಾಂಶ ಇರೋದ್ರಿಂದ ನಾವು ಬೇಗ ಒಣಗ್ಸಕ್ಕೂ ಹಾಕಲ್ಲ, ಆಯ್ತಾ, ಇಡಕ್ಕೂ ಹಾಕಲ್ಲ. ಈ ಟೈಮ್ ಬೇರೆ ಹಂಗ ಐತಲ್ಲ, ಈ ಕಡೆಗೆ ಮಳೆನೂ ಬರ್ತಿರ್ತದೆ, ಬೇರೆ ಇಲ್ವಲ್ಲ, ಒಣಗ್ತಲ್ಲ. ಇದು ಹಂಗೆ ಇಟ್ಬಿಟ್ರೆ ಮೋಸ್ಟ್ ಬಂದ್ಬಿಟ್ಟು ಎಲ್ಲ ಹಾಳಾಗ್ಬಿಡ. ನಾನೀಗ ಅದನ್ನೇ ಕೇಳಕ್ ಅಂತಿದ್ದೆ. ಈಗ ನೀನ್ ಹೇಳಿರೋದು ಆ ಪಲ್ಪ್ ಸಮೇತ ತಗೊಂಡ್ರೆ ಹೆಚ್ಚಿಗೆ ದಿನ ಇಟ್ಟರುವೆ ಮುಗಿಲು ಬಂದ್ಬಿಡ್ತದಲ್ಲ, ಮುಗಿಲು ಬರ್ತದೆ. ಅದಕ್ಕೇನ್ ಮಾಡೋದು ಅಂತ ಅಂದ್ರೆ ಪಲ್ಪ್ ತೆಗೆದ್ಬಿಡೋದು. ಅದೇನ್ ಈಜಿ ಕೆಲಸ ಕಣಪ್ಪ, ಹಿಂಗೆ ಇಟ್ಕೊಂಡ್ಬತ್ತೀಯ, ಒಂದು ಚಿಲ್ಸೋದು ಕೈ ನೋವು ಬರ್ತವೆ ಅಂತಾರೆ. ಅವರೆಕಾಳನ್ನ ಚಿಲ್ಸ್ಬಿಟ್ಟು ಸಾರು ಮಾಡಕ್ಕಲ್ಲ, ಅಂತದ್ರಲ್ಲಿ ಚಿಪ್ಪೆನ ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಅವರೆಕಾಳಿನ ಸಾರು ಅಂತ ತಂದಿಡ್ತಾರೆ. ಅದ ಈಗ ಅದು ರುಚಿಯಾದ್ರೂ ಇರ್ತದ. ಈಗ ಅದು ಚಿಲ್ಕ ಕಾಳಲ್ಲಿ ಊಟ ಮಾಡೋದ್ ಹೆಂಗೈತೆ? ನಾವೆಲ್ಲ ಹಿಂದಿಂದವ ಅತ್ತಂದರು, ಈಗ ಚಿಲ್ಕಿಸಿ ಅಂತ ಆಕಳ ಚಿಲ್ಕಸ್ ಕೊಡು ಅಂತ. ಈಗ ಎಲ್ಲ ಮರ್ತ್ಕಳ ಸ್ಟೇಜ್ ಬಂದ್ಬಿಡ್ತು ನೋಡಿ. ಜನಕ್ಕೆಲ್ಲ ಸುಲಭ ಆಗ್ಬೇಕು, ಕಷ್ಟ ಪಡಕ್ ಯಾರು ರೆಡಿ ಇಲ್ಲ ಅಷ್ಟೇ. ಇದು ಏನ್ ಮಾಡೋದು ಅಂತ ಅನ್ಸುಬಕ್ಕ, ಏನ್ ಆಯ್ಕತ್ತೀವ ನಾವೆಲ್ಲನು ಬೇವಿನ ಬೀಜವ ಎಲ್ಲನೂ ಒಂದ್ ಚೀಲ್ಕ ಹಾಕೊಬಿಟ್ಟು ತುಳಿದ್ ಬಿಡೋದು. ತುಳಿದ್ ಬಿಟ್ರೆ ಎಲ್ಲ ಚಿಲ್ಕಿಸ್ದಂಗ ಆಗ್ಬಿಡ್ತವೆ. ಬಲ್ಪ್ ಎಲ್ಲ ಒಂದ್ ಕಡೆಗೆ ಉಳ್ಕೊತದೆ, ಬೀಜ ಎಲ್ಲ ಒಂದ್ ಕಡೆಗೆ ಬರ್ತವೆ. ಅದ ಮತ್ ಸುರ್ಕೊಂಡು ಬೀಜ ಎಲ್ಲನೂ ಒಂದ್ ಕಡೆಗೆ ಕಾಯ್ಕೊಂಡು ತೊಳಿಬೇಕದ್ ಮತ್ತೆ ಬೀಜಗಳ ಮತ್ತೆ ತೊಳಿಬೇಕಾ? ತೊಳಿಬೇಕು. ತೊಳೆದ್ ಬಿಟ್ಟು ಅದ ಒಣಸೋದು. ಬಿಸಿಲು ಯಾವಾಗ ಬರ್ತದ ಅವಾಗ ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೋಬಹುದು. ಅದ ಎಷ್ಟು ಇಟ್ಕೋಬಹುದು ಅಂತ ಅಂದ್ರೆ, ಒಂದ್ ವರ್ಷ ಇಡೋವರೆಗೂ ಇಟ್ಕೋಬಹುದು. ಈಗ ನೋಡಪ್ಪ, ಈಗ ವಯಸ್ಸಾದಂಗ ವಯಸ್ಸಾದಂಗ ಪವರ್ ಕಡಿಮೆ ಆಯ್ತದಲ್ಲಪ್ಪ. ನಾವು ಎಷ್ಟು ಕೆಲಸ ಮಾಡ್ತಿದ್ದೋ, ಎಷ್ಟು ಮಾತಾಡ್ತಿದ್ದೋ, ಏನೇನೋ ಮಾಡ್ತಿದ್ದೋ, ಈಗ ಆಯ್ತದ ವಯಸ್ಸಾಯ್ತಲ್ಲ. ಹೌದೌದೌದು, ಹಾಕಲ್ಲ ಅಂದ್ರೆ ದೇಹ ಸ್ವಲ್ಪ ಬಾಗ್ತೈತಲ್ವಾ? ಹಂಗೆ ಎಲ್ಲದಕ್ಕೂ ಹಂಗೆ ಎಲ್ಲದಕ್ಕೂ ಅರ್ಧ ಆಯುಷ್ಯ ಅಂತ ಹೇಳಿರ್ತದಂತೆ. ಆಯುಷ್ಯ ಎಷ್ಟಿರ್ತದ ಕಡಿಮೆ ಆಯ್ತಾ ಕಡಿಮೆ ಆಯ್ತಾ ಬರ್ತದಂತೆ, ಶಕ್ತಿ ಕಡಿಮೆ ಆಯ್ತದೆ. ಟೈಮ್ ಕಳೆದಂಗೆ ಕಡಿಮೆ ಆಯ್ತಾ ಬರ್ತದೆ. ಅದಕ್ಕೋಸ್ಕರವಾದ ಅರ್ಧ ಆಯುಷ್ಯ ಅಂತ ಹೇಳಿ ಕರೀತಾರೆ. ಹಂಗೆ ಒಂದ್ ವರ್ಷದವರೆಗೂ ಇಟ್ಕೊಂಡು ಅದ ಬೇಕ್ ಬೇಕಾದಾಗ ಶಂಕರಣ ಕುಟ್ಟೋದು, ಪುಡಿ ಮಾಡ್ಕೊಳ್ಳೋದು, ಕಷಾಯ ಮಾಡ್ಕೊಳ್ಳೋದು. ಅದರಲ್ಲಿ ಕಷಾಯ ಮಾಡ್ಕೊಂಡು ನಮ್ದು ಏನ್ ಮಾಮೂಲಿ ಸ್ಪ್ರೇಯರ್ ಅವಲ್ಲ, ಸ್ಪ್ರೇಯರ್ ಹಾಕೊಳ್ಳೋದು. ಸ್ವಲ್ಪ ಜಾಸ್ತಿ ಇದಿರ್ತದಲ್ಲಪ್ಪ ಪುಡಿ ಪಡಿ ಅವೆಲ್ಲ, ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮೂರ್ನಾಲ್ಕು ಸರಿ ಸೋಸ್ಕೋಬೇಕು. ಒಂದ್ಸರಿ ಅಲ್ಲ, ದೊಡ್ಡ ಜರ್ಲಲ್ಲಿ ಒಂದ್ಸರಿ, ಸಣ್ಣದ್ರಲ್ಲಿ ಒಂದ್ಸರಿ, ಮೀಡಿಯಂ ಆಗಿರೋದ್ರಲ್ಲಿ ಒಂದ್ಸರಿ, ಅತಿ ಸಣ್ಣದಾಗಿರೋದ್ರಲ್ಲಿ ಒಂದ್ಸರಿ, ಮೂರ್ನಾಲ್ಕು ಸರಿ ನೀಟಾಗಿ ಸೋಸ್ಕೊಂಡು, ಇಲ್ಲ ಅಂತಂದ್ರೆ ನಾಜಲ್ ಇರ್ತಾವಲ್ಲ ಕಟ್ಕೊಬಿಡ್ತಾವೆ. ನೀನ್ ಹತ್ತು ನಿಮಿಷಕ್ಕೂ ಅದ್ರ ಬದಲು ನೀಟಾಗಿ ಎಲ್ಲ ಫಿಲ್ಟರ್ ಮಾಡ್ಕೊಂಡು, ಕಾಯಿಲೆ ಬರ್ಲಿ ಬರ್ದನೆ ಇರ್ಲಿ ಗಿಡಕ್ಕೆ, ಹುಳ ಬರ್ಲಿ ಬರ್ದನೆ ಇರ್ಲಿ, ಒಂದೊಂದು ಸ್ಟೆಪ್ ಕೊಟ್ಬಿಡೋದು. ಸ್ಪ್ರೇ ಮಾಡೋದು ಉತ್ತಮ ಅಂತ ಹೇಳ್ತೀಯ? ಸ್ಪ್ರೇ ಮಾಡೋದು, ಒಂದು ಚೂರು ನಿಂತ ನಾಟಿ ಮಾಡಿದ ತಕ್ಷಣ ಅಂತ ಒಂದ್ಸರಿ ಕೊಡೋದು. ಆಮೇಲೆ ಒಂದ್ 15 ದಿವಸ ಬಿಟ್ಕೊಂಡು ಇನ್ನೊಂದ್ಸರಿ ಕೊಡೋದು. ಏನು ದುಡ್ಡು ಕೊಡಂಗಿಲ್ಲ, ಧೂಪ ಹಾಕಂಗಿಲ್ಲ? ಏ, ನಮ್ಮ ಗಿಡದಲ್ಲೇ ಬೀಳ ಬೀಜಗಳು ತಗೋಬಾರದು. ನೀನ್ ಹೇಳ್ದಂಗೆ ಕುಟ್ಟಿ ಪುಡಿ ಮಾಡ್ಕೊಂಡು ಚೆನ್ನಾಗಿ ಸೋಸ್ಕೊಂಡು ಸ್ಪ್ರೇ ಮಾಡೋದು ಬಹಳ ಒಳ್ಳೇದು ಬಿಡು. ನಿನ್ ಒಳ್ಳೊಳ್ಳೆ ವಿಚಾರ ಹೇಳ್ತೀಯ, ಆಯ್ಕೊಂಬರದೇ ದೊಡ್ಡ ಕಷ್ಟ ಈಗ ಅಷ್ಟೇ. ಏನಿಲ್ಲ ಬಿಡು, ನೀನ್ ಹೇಳ್ದಂಗೆ ಸುಬಕನ್ ಹತ್ರ ಅವಲ್ಲ ಮರಗಳು ಬೇಜಾನು ಹೋಗದಪ್ಪ ಬೀಜಗಳು ಆಯ್ಕೊಳ್ಳೋದು. ಈಗ ತೀರಾ ಅವಳಿಗೆ ಬೇಸರ ಆಯ್ತು ಅನ್ನೋದಾದ್ರೆ ಬೇಕಾದ್ರೆ ಉಸಿ ಕಷಾಯನ ಕೊಟ್ಬಿಡೋಣ, ಹೊಡ್ಕೊಳ್ಳಿ. ಅವಳೇನು ಹೊಡ್ಕೊಳಕ್ ಎಲ್ಲ ಹೋಯ್ತಾಳೆ, ನಮ್ಗೆ ಹೇಳ್ತಾಳೆ ಬಂದು ಹೊಡೀರಿ ಅಂತ. ಎಲ್ಲ ಸೇರಿ ಆರ್ಸ್ಕೊಳ್ಳೋಣ ಬನ್ನಿ, ಆರ್ಸ್ಕೊಬಿಟ್ಟು ಆಮೇಲೆ ಅದೇನೇನ್ ಕೆಲಸ ಮಾಡೋದು ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ ಆಯ್ತಪ್ಪ. ನಾನು ಯಾಕೆ ಅವಾಗ ಸ್ಪ್ರೇ ಮಾಡ್ಬೇಕು ಅಂತ ಹೇಳಿದೆ ಅಂದ್ರೆ ಶಂಕರಣ್ಣ, ಒಂದು ಅದೇನೋ ತೊಂದರೆ ಮಾಡಕ್ಕಿಲ್ಲ ನಮ್ಗೆ ಸ್ಪ್ರೇ ಮಾಡಿದಷ್ಟು. ಸ್ಪ್ರೇ ಮಾಡಿದಷ್ಟು ಒಳ್ಳೇದೆ. ಯಾಕೆ ಅಂತ ಅಂತಂದ್ರೆ, ಇದು ಸ್ಪ್ರೇ ಮಾಡಿದ್ರೆ ಬೇವಿನ ಬೀಜದ್ದು ಕಷಾಯ ಆಯ್ತಲ್ಲಪ್ಪ ಸುಮಾರು ಜೈವಿಕ ಕ್ರಿಯೆಗಳು ಮಾಡ್ಬಿಡ್ತದಂತದ್ದು. ಜೈವಿಕ ಕ್ರಿಯೆ ಅಂತ ಅಂದ್ರೆ, ಈ ನಾವೇನ್ ಎಲೆ ಮೇಲೆ ಸಿಂಪಡಣೆ ಮಾಡ್ತೀವಲ್ಲ ಅದ್ರ ಮೇಲೆ ಈ ಕೀಟಪಾಟ ಬಂದು ಕುರಕ್ಲ, ಯಾಕಂದ್ರೆ ಕೈ ಕೈ ಆಯ್ತದಲ್ಲ, ಕೈ ಕೈ ಆಗಿರ್ತಕ್ಕ ಯಾವ ಬತ್ತವೆ ಕುರಕ್ಲ ಬಂದ್ರುವೆ ಅವು ಉದ್ದಾರ ಆಗ್ಲ ಅಲ್ಲಿ ಅಂತ ಅಂದ್ರೆ ಸತ್ತೋಗ್ಬಿಡ್ತವೆ, ಸತ್ತೋಗ್ಬಿಡ್ತವೆ ಅಥವಾ ಸಂತಾನಾಭಿವೃದ್ಧಿ ಆಗಕ್ಕಲ್ಲ. ಸಂತಾನಾಭಿವೃದ್ಧಿ ಅಂತ ಅಂದ್ರೆ ಈ ಕೆಲವು ಎಲೆಗಳು ಇರ್ತಾವಲ್ಲಪ್ಪ ಅದ್ರ ಮೇಲೆ ಮೊಟ್ಟೆ ಇಡದ ಕಲ್ತ್ಕೊಬಿಟ್ಟವು ಕೆಲವು, ಹೌದೌದು, ಇದ್ರ ಮೇಲೆ ಮೊಟ್ಟೆ ಇಡಕ್ಕೆ ಅಂತಲೇ ಬರ್ತಾವ ಒಂದೊಂದು. ಮೊಟ್ಟೆ ಇಡಕ್ಕೆ ಅಂತ ಬಂದ್ರು ಮೊಟ್ಟೆ ಇಟ್ಟರುವೆ ಒಂದ್ ವೇಳೆ ಬಂಡ್ ಬಿದ್ದು ಮರಿಯಾಕಲ್ಲ ನೋಡ್ದಾ, ನಂಗೆ ಗೊತ್ತಾಯ್ತು. ಹಿಂಗೆ ಮರಿಯಾಗದೆ ಇರೋದ್ರಿಂದ ಶಂಕರಣ್ಣ ನಮ್ಗೆ ಕೀಟ ರೋಗ ಹತೋಟಿ ಆಯ್ತದೆ, ಆಮೇಲೆ ಯಾವ್ದು ಬೇರೆ ಪಂಗಸ್ ಪಿಂಗಸ್ ಯಾವ ಬರಕ್ಲ. ಅದಕ್ಕೋಸ್ಕರವ ಈ ಬೇವಿನ ಬೀಜದ್ದು ಮಾಡ್ಕೋಬೇಕು ಅಂತ ಮನ ಮಾಡಿದೀನಿ. ನನ್ ರಾಗಿ ಹಾಕ್ಲಿ, ಭತ್ತ ಹಾಕ್ಲಿ, ಅವರೆ ಹಾಕ್ಲಿ, ಹುಳ್ಳಿ ಹಾಕ್ಲಿ, ಏನೇ ಒಂದ್ ಬೆಳೆ ಹಾಕಿದ್ರು ತರೋದು ಒಂದ್ಸರಿ ಸ್ಪ್ರೇ ಮಾಡ್ಬಿಡುದು. ಅದಕ್ಕೋಸ್ಕರವ ಈಗ ಒಂದ್ ವರ್ಷಕ್ಕಾಗೋಷ್ಟು ಬೇಕಲ್ಲ, ಯಾಕಂದ್ರೆ ಮುಂಗಾರಿಗೂ ಬೇಕು, ಹಿಂಗಾರಿಗೂ ಬೇಕು, ಬೇಸಿಗೆಗೂ ಬೇಕು, ಮುಂದ್ ವರ್ಷದ ಮುಂಗಾರಿಗೂ ಬೇಕಾಯ್ತದೆ. ಮತ್ ಜೂನ್ ಇಂದ ಅಲ್ಲ ಬಿಡೋದು. ಅದಕ್ಕೋಸ್ಕರವ ಒಂದ್ ವರ್ಷಕ್ಕಾಗುವಷ್ಟ ನಾವು ಸಂಗ್ರಹ ಮಾಡ್ಕೊಬಿಡೋದು, ಸಂಗ್ರಹ ಮಾಡ್ಕೊಂಡು ತಂದ್ ಇಟ್ಕೊಳ್ಳೋದು, ತಂದಿಟ್ಕೊಂಡು ಯಾವಾಗ ಬೇಕೋ ಯಾವಾಗ ಬೇಕೋ ಅವಾಗ ಬಳಕೆ. ಈಗ ಅಲ್ಲ ಅಣ್ಣಯ್ಯ, ನಂಗೀಗ ಒಂದು ವಿಚಾರ, ಈಗ ಬೀಜ ತಂದು ಕುಟ್ಟಿ ಹೆಂಗ ಪುಡಿ ಮಾಡ್ಕೋತೀವಿ, ಈಗ ಎಷ್ಟ್ ಲೀಟರ್ ನೀರಿಗೆ ಇದನ್ನ ಎಷ್ಟಾಗಬೇಕು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ, ದೇವ್ರ ಪ್ರಮಾಣ ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ನಂಗೆ. ಏ ಒಂದ್ 5 ಲೀಟರ್ ನೀರಿಗೆ ಒಂದು 100 ಗ್ರಾಮ್ ಹಾಕಳಪ್ಪ. ನೋಡಿ ಹಿಂಗೆ ಹೇಳ್ಕೊಡ್ಬೇಕು, ಯಾಕೆಂತಂದ್ರೆ ಈಗ ನಮ್ದು ಕ್ಯಾನು ಅದು ದೊಡ್ಡದು, ಏನು 5 ಲೀಟರ್ದಲ್ಲ, ಜಾಸ್ತಿ ಇರ್ತದೆ ಅಲ್ವಾ, 10 ಲೀಟರ್ 15 ಲೀಟರ್ 20 ಲೀಟರ್ ಹಿಂಗಿರ್ತದ ಕ್ಯಾನು. ಈಗ ನಾವು ನಮ್ ಸಾಮರ್ಥ್ಯ ಅದು ಎಷ್ಟೋ ನನಗೆ ಅದನ್ನ ಹೊತ್ಕ ಹೊಡೆಯಕಾಯ್ತದೆ ಅಂತ ಕ್ಯಾನ್ ಇಟ್ಕೊತೀವಿ ಅಂತ ಅನ್ಕ. ಈಗ ಕರೆಕ್ಟ್ ಆಗಿ ಹೇಳಿದೆ ನೋಡಿ, ಎಷ್ಟು ಲೀಟರ್ಗೆ ಎಷ್ಟ್ ಹಾಕಂದ್ರೆ ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಹೊಡೆದ್ಬಿಟ್ರೆ ಆಮೇಲೆ ಗಿಡನ ಇದಾಗ್ಬಿಟ್ರೆ ಎಲ್ಲ ಸ್ಟ್ರಾಂಗ್ ಮಾಡ್ಕೊಳಕ್ ಹೋಗ್ಬಾರ್ದು, ಯಾವಾಗ್ಲೂ ಸ್ವಲ್ಪ ಲೈಟ್ ಆಗಿ ಹೋಗ್ಬೇಕು. ಸ್ಟ್ರಾಂಗ್ ಮಾಡ್ಬಿಟ್ರೆ ಆಮೇಲೆ ನೀನು 1 ಕೆಜಿಗೆ 2 ಲೀಟರ್ ಹಾಕ ಅಂತದ ನೀರ, ಎಲ್ ತರಕ ಅನ್ನೋ ಬೇಲ್ ಬೀಜವ ಅಲ್ವಾ, ಈಗೇನೋ ಚೆನ್ನಾಗಿ ಒಪ್ಕೊಂಡವಳು ಹಾಕಿ ಅಂತ ಹೇಳ್ಬಿಟ್ಟು ನಾಳೆ ದಿವಸ ಏನಾದ್ರೆ ಹೆಚ್ಚು ಕಮ್ಮಿ ಆಯ್ತಪ್ಪ ಮುಖ ಮನ್ಸಾದಾಗ ನಾನು ಹೊಲಕ್ಕೆ ಕಾಲಿಡ್ಬೇಡಿ ಅಂದ್ರೆ ಏನ್ ಮಾಡ್ತೀಯ. ಹಂಗೆ ನನ್ನಕ್ಲ ಅಂದ್ರೆ ಅದೇ ಮದ್ದು ಅಂದ್ರೆ ಮರನೇ ತಂದ್ರು ಅಂತಾರಲ್ಲ, ಹಂಗಾಗ್ಬಾರ್ದು, ಮಿಕ್ಸ್ ಮಾಡ್ಕೋಬೇಕ. ಅದಕ್ಕೆ ಈಗ 5 ಲೀಟರ್ ನೀರಿಗೆ ಒಂದು 100 ಮಿಲಿ ಹಾಕಂದ್ರೆ ಸಾಕಾಯ್ತದೆ ಅಂತ ಅಷ್ಟು ಹಾಕೊಂಡು ಆಮೇಲೆ ಈ ಬೀಜ ಒಣಗಿಸಿಟ್ಟಿರ್ತೀವಲ್ಲಪ್ಪ ಅದ್ನ ಕಷಾಯ ಮಾಡೋ ಟೈಮಲ್ಲಿ ಈಗ ನಾಳೆ ನಾವು ಸ್ಪ್ರೇ ಮಾಡ್ಬೇಕು ಅಂತ ಅಂದ್ರೆ ಇವತ್ತೇ ನೆನೆಸ್ಬೇಕಲ್ಲ, ಓ ಹಿಂದಿಂದ ಅದನ್ನ ನೆನಕ್ಬೇಕಾ, ಯಾಕೆಂದ್ರೆ ರುಬ್ಬೇಕಲ್ಲ ಅದ ಗಿಡಿಗಿಡಿ ಮಾಡ್ಕೋಬೇಕಲ್ಲ, ನೆನೆಸ್ಕೊಂಡು ನೀಟಾಗಿ ಅದ್ ರುಬ್ಕೊಂಡು ಒಂಥರ ಹಿಟ್ಟಿನ ತರ ಮಾಡ್ಕೊಂಡು ಆಮೇಲೆ ಅದ ನೀರೊಳಗೆ ಬಿಟ್ಟು ಎಲ್ಲ ಚೆನ್ನಾಗಿ ಕಲಕಿ ಕಲಸಿ ಮಾಡಿ ಆಮೇಲೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ನೆನಪಿರ್ಲಿ. ಆಮೇಲೆ ಈಗ ಮಾಡ್ಬೇಕಾದ ಕೆಲಸ ಶಂಕರಣ್ಣ, ನಾನು ಮುಂದಿನ ತಿಂಗಳು ಮಾಡ್ತೀನಿ, ಹಬ್ಬ ಕಳ್ಕೊಂಡ್ ಮಾಡ್ತೀನಿ, ಮಳದಬ್ ಕಲ್ಗೆ ಹೋಗ್ಬತ್ತೀನಿ ಅಂತ ಅನ್ನೋದಲ್ಲ ನೀನು. ಈಗ ನಾನು ಯಾವತ್ ಕರಿತೇನೆ ಅವತ್ ಬರ್ಬೇಕು. ಅಲ್ಲ ಈಗ ಇನ್ನೊಂದೇನ್ ಗೊತ್ತಾ, ಹೆಂಗಿರೋ ಈಗ ನೀ ಕಾಣಂಗೆಯ, ಈಗೊಂದು 4-5 ದಿನ ಆಯ್ತು ನಾಟಿ ಮಾಡಿ ಆಯ್ತಾ, ನೀನ್ ಹೇಳ್ದಂಗೆ ಈ ಕಳೆದ ತಿಂಗಳಿಂದ ಬೀಳ್ತಾವೆ ಬೀಜ, ಈ ತಿಂಗಳಲ್ಲಿ ಬೀಳ್ತದೆ, ಆದ್ರೆ ಬೇಗ ಹೋಗಿ ಆರ್ಸ್ಕೊ ಬಂದ್ಬಿಟ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಬಿಡೋಣ. ಇಟ್ಕೊಂಡು ಈಗ ನೋಡಪ್ಪ, ನನ್ಗೀಗ ಹೆಂಗಿರ ಮೊನ್ನೆ ಹಬ್ಬ ಮುಗಿತಲ್ವಾ, ಈಗ ಮುಂದಕ್ಕೇನು ಸದ್ಯಕ್ಕೇನು ಕೆಲಸ ಇಲ್ಲ, ಮತ್ತೆ ಹಬ್ಬ ಹರಿದಿನ ಏನು ಕಾಣಂಗಿಲ್ಲ, ಎಲ್ಲಿಗೆ ನಮ್ ಪಕ್ಷ ಬರಗಂಟವ ಆಯ್ತಾ, ಮತ್ತೆ ನೀ ಕಾಣಂಗ ಈಗ ಮಗೆ ಮಳೆ ಮುಗೀತು ಮುಗೀತು, ಮುಂದಕ್ಕೆ ಮಳೆ ಏನು ಆಯ್ತದೋ ಬಿಡ್ತದೋ ಗೊತ್ತಿಲ್ಲ ಗೊತ್ತಿಲ್ಲ, ಆಗ್ಲಿ ಆಗ್ಲಿ ಬಿಡ್ಲಿ ಆಯ್ತಾ. ನೀ ಹೇಳ್ದಂಗೆ ಕಷಾಯ ಮಾಡ್ಕೊಂಡು ಈಗ ನೋಡಪ್ಪ, ಈಗ ನಾಳೆ ನಾಡ್ರಲ್ಲಿ ನೀ ಬಿಡ್ವಿದ್ಯಾ ಹೇಳತ್ಲಾಗೆ, ಒಂದ್ ಸುತ್ತಲ್ಲ ಹೊಡೆದೇ ಬಿಡೋಣ ಅತ್ಲಾಗೆ ಸ್ಪ್ರೇಯ ಏ ಮಾಡ್ಕೊಂಡ್ ಬಂದ್ಬಿಡು ಬಿಡು, ಬೀಜ ಸಿಕ್ತಾವ್ ರೆಡಿಮೇಡ್ ಆಯ್ತಾ. ಹೌದು, ಏನೋ ನೆನ್ಸಂಗಿಲ್ಲ ಮಾಡಂಗಿಲ್ಲ, ಇವನೇ ಕದ್ರದು ಒಂದ್ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹೊಡೆದ್ ಬಿಡೋದು ಅತ್ಲಾಗೆ. ತಡ ಮಾಡಕ್ ಹೋದ್ರೆ ಹಕ್ಕಿ ಪಕ್ಕಿ ಬಂದ್ ತಿನ್ಕೋ ಹೋದ್ರು ತಿನ್ಕೋತವೆ ಅಲ್ಲ, ಏಟ್ ತಿಂದವು ಅಲ್ವಾ, ಹೆಂಗಿರ ಸಿಕ್ಕೆ ಸಿಕ್ತದೆ. ಈಗ ತಕ್ಷಣಕ್ಕೆ ಈಗ ಅಣೆ ಹೇಳ್ದಂಗೆ ತಂದ್ಬಿಟ್ಟು ಮಾಡ್ಕೊಳ್ಳೋಣ. ಆಮೇಲೆ ಅಣೆಯ ಈಗ ಮಂಗಳವಾರ ಬುಧವಾರದಾಗೆ ಅವಳ ಜಮೀನ್ ಕಡೆಗೆ ಹೋಗ್ಬಿಟ್ಟು ಎಲ್ಲ ಅತ್ಲಾಗೆ ಹೆರಕ ಬಂದ್ಬಿಡೋಣ, ಬೀಜ ಮಾಡಿ ಒಂದ್ ಕಡೆ ಇಟ್ಕೊಂಡಿರೋಣ ಅಲ್ವಾ. ಈಗ ಹೆಂಗಿದ್ರು ನೀನ್ ಹೇಳ್ದಂಗೆ ನಾಳೆ ನಾವು ಸ್ಪ್ರೇ ಮಾಡ್ಬೇಕು ಅಂತ ಅನಿಸ್ತದಲ್ಲ, ಆಗ ಹಿಂದಿನ ದಿನ ಅತ್ಲಾಗೆ ಅದನ್ನ ನೆನೆ ಹಾಕೊಂಡು ಆಮೇಲೆ ಅದನ್ನ ಪೇಸ್ಟ್ ತರ ಮಾಡ್ಕೊಂಡು ನೀರಲ್ಲಿ ಚೆನ್ನಾಗಿ ಕಲೆ ಕಳಕಾಯ್ತದೆ ಅಲ್ಲ, ಅದ ಹೊಡೆದ್ಬಿಟ್ಟು ಆಮೇಲೆ ಮಳೆ ಬಂದ್ರೆ ಎಂತ ಮಾಡೋದು, ಎಲ್ಲ ಹೋಗ್ಬಿಡುತ್ತಲ್ಲ. ನೋಡ್ಕೋಬೇಕು ಮಳೆ ಬರ್ತದೋ ಇಲ್ವ ಅಂತ ನೋಡ್ಕೊಂಡು, ಮಳೆ ಇಲ್ಲ ಇದು ಅನ್ನಂಗಿದ್ರೆ ಬೆಳಗ್ಗೆ ಹೋಗ್ಬಿಟ್ಟು ಸ್ಪ್ರೇ ಮಾಡ್ಬೋದು. ಈಗ ನೋಡ್ ಸುಬ್ಬಕ್ಕ, ಮಗೆ ಮಳೆ ಮುಗೀತು, ಗಣೇಶನ ಹಬ್ಬ ಕಳೀತು, ಗೌರಮ್ಮನ ಹಬ್ಬನು ಕಳ್ದೈತೆ, ಮುಂದಕ್ಕೆ ಹೊಸಿ ಬಿಡುವಾಯ್ತದೆ ಮಳೆ ಆಯ್ತಾ, ಹಂಗಂತನ್ಬಿಟ್ಟು ಪೂರ್ತಿ ನಿಂತೆ ಹೋಯ್ತದೆ ಅಂತ ಹೇಳಕ್ ಹಾಕಲ್ಲ. ಪ್ರಕೃತಿ ಯಾವಾಗ ಬರ್ತದೆ ಯಾವಾಗ ನಿಲ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ವಸಂತ ಹೊಳವಂತೂ ಆಯ್ತದಪ್ಪ ಅಷ್ಟಂತೂ ಹೇಳ್ಬೋದು. ಆಮೇಲೆ ಅಣ್ಣಯ್ಯ ಈಗ ಒಂದ್ ವಿಚಾರ ಹೇಳ್ದೆ, ಈಗ ಬೇವಿಂದ ಕಷಾಯ ಮಾಡ್ಕೊಳ್ಳೋದು ಹೇಳ್ದೆ. ಇನ್ನು ಒಂದೆರಡೇನೋ ವಿಚಾರ ಹೇಳ್ತೀನಿ ಅಂದಲ್ಲ, ಅದಕ್ಕಿಂತ ಮೊದಲು ಬೇವಿಂದ ಇನ್ನೊಂದೈತೆ ಅದ ಹೇಳ್ಬಿಡ್ತೀನಿ. ಶಂಕರ ನಂಗೆ ಅರ್ಜೆಂಟು ಅರ್ಜೆಂಟು ಎಲ್ಲ ಒಟ್ಟಿಗೆ ಹೇಳ್ಬಿಡ್ಬೇಕು, ಒಂದೇ ಮಾಡ್ಬೇಕಲ್ಲ ಹೋಗ್ಬಿಡೋದಿಲ್ಲ ಮಾಡೋದು. ನನ್ಗೆ ಹೇಳೋದು ಸುಮ್ ಸುಮ್ನೆ ಅವಳಂಗೆ ಅವಳಂಗೆ ಅಂತ. ಶಂಕರಣ್ಣ ಅವಾಗ ಅವಾಗ ಕಾಲ್ ಎಳಿತಾ ಇರ್ತಾನೆ, ಅವನ್ ಕಾಲ ಎಳೆಕಲ್ವಲ್ಲ ಅದಕ್ಕೆ ಎಳೆನೋ. ನಮಗೆಲ್ಲ ಸುಬ್ಬಕ್ಕ ಈಗ ಹಣೆ ಆಗ್ಲಿ ಒಂದ್ ಮಾತು ಏನಂತಂದ, ಒಂದು ಮೂರ್ನಾಲ್ಕು ವಿಚಾರವೇ ನಿನ್ ಬರೀ ನಾಟಿ ಆದ ತಕ್ಷಣ ಭಂಗ ಮುಗಿಲಿಲ್ಲ, ಮುಂದಕ್ಕೆ ಮಾಡೋ ಬೇಜಾನವೇ ಅಂತನಲ್ಲ. ಈಗ ಬೇವಿನ ವಿಚಾರ ಹೇಳ್ತಿದ್ನ, ಹಂಗೆ ಇನ್ನೊಂದೆರಡು ವಿಚಾರ ಏನು ಅಂತ ತಿಳ್ಕೊಬೇಕು ಅಂತ ಅವ್ನು ಕುತೂಹಲಕ್ಕೆ ಹೇಳ್ದೆ. ಈಗ ನಾನು ಹಣೆಯನ್ನು ಬಿಟ್ಟು ನಿನ್ ಬಿಟ್ಟು ಯಾವತ್ತರ ಏನಾರು ಭಂಗ ಮಾಡಿದಿನ ನೋಡನ್ ಹೇಳು. ಬರೀ ಹಂಗೆ ಹೇಳ್ತೀಯಪ್ಪ ನೀನು, ಮಾಡೋದ್ ಮಾಡ್ತಾ ಇರ್ತೀವಿ, ಮಾಡೋದ್ ಮಾಡ್ತಾ ಇರ್ತೀವಿ. ಈ ಬೇವು ಬಾರಿ ಒಳ್ಳೇದಂತೆ, ಎಲ್ಲಾ ತರದಲ್ಲೂ ಒಳ್ಳೇದು. ಹೌದೌದು, ಎಲ್ಲದಕ್ಕೂ ಒಳ್ಳೇದು ಅಂದ್ರೆ ಕಹಿ ಅಂಶ ಇರೋದು ಖಂಡಿತ ಒಳ್ಳೇದಯ್ಯ. ಆದ್ರೆ ನಮ್ಗೆ ಬಾಯಿ ರುಚಿಗೆ ಅರ್ಧವ, ನಾವು ಹಿಂಗ್ ಮಾಡ್ಕೊಂಡಿದೀವಿ ಅಷ್ಟೇ. ಯುಗಾದಿ ಹಬ್ಬದಲ್ಲಿ ನೀರ್ ಕಾಸ ಅಂಡೆಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ನೀವು ಕುದಿಸ್ಬಿಟ್ಟು ನೀವು ಸ್ನಾನ ಮಾಡಕ್. ಹಬ್ಬ ದಿನನೇ ಮಾಡ್ಬೇಕು ಅಂತ ಏನಿಲ್ಲ ಸುಬ್ಬಕ್ಕ, ಹಿಂಗೆ ಯಾವಾಗ ಬಿಡಬೇಕು ಅಷ್ಟೇ. ಅಂದ್ರೆ ಆರೋಗ್ಯ ಕೆಟ್ಟಾಗ ನಾವು ಆ ಕಡೆಗೆ ಯೋಚನೆ ಮಾಡ್ತೀವಿ ಹೊರತು ಚೆನ್ನಾಗಿದ್ದಾಗ ಸ್ವಲ್ಪ ಆರೋಗ್ಯ ಸದೃಢ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಕ್ಕಲ್ಲ ಅಣ್ಣಯ್ಯ. ಅದು ಹೇಳಲ್ಲ ಅದೇನು? ಅದೀಗ ಬೇವಿನ ಬೀಜದ ಹೇಳಿದ್ನಲ್ಲಪ್ಪ, ಬೇವಿನ ಹಿಂಡಿ ಎಲ್ಲದಕ್ಕೂ ಬಾರಿ ಒಳ್ಳೇದಂತೆ. ಹಿಂಡಿ ಹಿಂಡಿ ಬೇವಿನ ಹಿಂಡಿ ಅಂತ ಅಂದ್ರೆ ಬೇವಿನ ಎಣ್ಣೆ ಅಂತ ಆಗ್ಲಿ ಹೇಳ್ತಿಲ್ಲ ಸುಬ್ಬಕ್ಕ. ಆ ಬೇವಿನ ಎಣ್ಣೆ ಮಾಡ ಕೆಲವು ಗಾಣಗಳವೆ ಆಯ್ತಾ, ಆ ಬೇರೆ ಬೇರೆ ಬೇರೆ ಬೇರೆಕ್ಕೆಲ್ಲ ಬಳಕೆ ಮಾಡ್ತಾರ. ಅದು ಅದು ಆಗ್ಲೇ ಹೇಳ್ದಂಗೆ ಮುಲಾಮಾಗಿ ಗಾಯಕಾಯ ಹಾಕಳ ಅಂತ ಹೇಳ್ತಾರ, ಇನ್ನು ಬೇರೆ ಬೇರೆ ಯಾವ್ದಕ್ಕೂ ಬಳಕೆ ಮಾಡ್ತಾರೆ. ಔಷಧಿಯಾಗಿ ಅಲ್ಲಿ ಬೇವಿನ ಎಣ್ಣೆ ತೆಗಿತಾರೆ, ಬೇವಿನ ಎಣ್ಣೆ ತೆಗೆದ್ಮೇಲೆ ಹಿಂಡಿ ಉಳಿಲೇಬೇಕಲ್ಲ. ಆ ಹಿಂಡಿ ಬಾರಿ ಒಳ್ಳೇದಂತೆ. ಯಾಕೆ ಅಂತ ಅಂತಂದ್ರೆ ಗೊಬ್ಬರ, ಒಳ್ಳೆ ಗೊಬ್ಬರ. ಈಗ ನೋಡು ನಮ್ಮ ತೆಂಗು ಅಡಿಕೆ ಇಂಥವಕ್ಕೆಲ್ಲ ಹೋಗುವೆ, ನೀನ್ ಎಲ್ಲಿ ಸಿಂಪಡಣೆ ಮಾಡಕ್ ಹೋಯ್ತೀಯ? ಬಹಳ ಕಷ್ಟ ಆಯ್ತದೆ. ಗೊಬ್ಬರ ತರದಲ್ಲಿ ಏನ್ ವರ್ಷಕ್ಕೊಂದ್ಸರಿ ಗೊಬ್ಬರ ಕೊಡ್ತೀವ, ಅವಾಗ ಒಂದಿಷ್ಟು ಹಿಂಡಿ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ಬೇಕು. ಅಡಿಕೆ ತೆಂಗು ಈ ತೋಟಗಾರಿಕೆ ಬೆಳೆ ಏನವ ಎಲ್ಲಕ್ಕೂ ಕೊಟ್ಬಿಟ್ರೆ ಈ ಮಣ್ಣಲ್ಲಿ ಹರಡ ಅಂತ ಕೆಲವು ರೋಗ ಇರ್ತಾವ ನೋಡು, ಮಣ್ಣಿಂದ ಹರಡಿ ಬೇರ್ಗೆ ಹತ್ಕೊಂಡು ಗಿಡದಿಂದ ಗಿಡಕ್ಕೆ ಹೋಯ್ತವಲ್ಲ, ಅಂತವಕ್ಕೆಲ್ಲ ಬಾರಿ ಒಳ್ಳೇದು. ಆಮೇಲೆ ಅದರಲ್ಲಿ ಸತ್ವಾಂಶನೂ ಇರ್ತದೆ ಒಂದಷ್ಟು ಪೋಷಕಾಂಶಗಳು ಇರ್ತದಲ್ಲ, ಅದು ಎಲ್ಲ ಸೇರ್ಕೊಂಡು ಬಾರಿ ಅನುಕೂಲ ಆಯ್ತದೆ. ಇದು ಒಂದು ಶಂಕರಣ. ಇನ್ನೊಂದು, ಮೊನ್ನೆ ದಿವಸ ಯಾರೋ ಹೇಳ್ತಾ ಇದ್ರು ಈ ಪ್ರತಿಯೊಂದು ಅಡಿಕೆ ಗಿಡ ತಕ್ಕವೆ ತೆಂಗಿನ ಗಿಡ ತಕ್ಕವೆ ಅರಿಶಿನ ಹಾಕೋಬಿಟ್ಟವ್ರೆ, ಅರಿಶಿನ ಎಲ್ಲ ಗಿಡದ ಬಡ್ಡಿಗೆ ಹಾಕೋಬಿಟ್ಟವ್ರೆ ನಂಜಗೌಡರು ಅಂತ ಹೇಳ್ಬಿಟ್ಟು, ಅದೇ ಅವತ್ತು ಹೋಗ್ಬೋತೀನಿ ಅಂತ ಹೇಳಿದ್ನಲ್ಲ ನಾನು, ಅಲ್ಲಿ ಹಾಕೋಬಿಟ್ಟವ್ರೆ ಗಿಡ ಹಾಕೊಂಡ್ರ ಗಿಡ ಹಾಕೊಂಡವ್ರೆ ಯಾಕೆ ಹಿಂಗ್ ಹಾಕೊಂಡಿದ್ರ ಗೌಡ್ರೆ ಅಂತ ಕೇಳಿದೆ. ಅದ್ ಕೇಳಿದ್ರು ಅವರು ಈ ಅರಿಶಿನ ಈ ಒಳ್ಳೆ ಆಂಟಿ ಬ್ಯಾಕ್ಟೀರಿಯಲ್ ಅಂತೆ, ಯಾವ್ದು ಬ್ಯಾಕ್ಟೀರಿಯಾಗಳು ಈ ವೈರಸ್ಗಳು ಯಾವ್ದು ಹತ್ರ ಬಿಟ್ಕೊಳಕ್ಲು ಅಂತ. ನಿರೋಧಕ ಶಕ್ತಿ, ನಿರೋಧಕ ಶಕ್ತಿ. ಈ ಗೊತ್ತಲ್ಲಪ್ಪ ನಿಂಗೆ ಈ ಸ್ವಲ್ಪ ಏನಾದ್ರು ಗಂಟೆ ಗಂಟಿದಾಯ್ತು ಶೀತ ಆಯ್ತು ಅಂತ ಅರಿಶಿನ ಹಾಕೊಂಡ್ಕೊಡ್ರಿ ಅಂತ. ಆತರ ಹಾಲಿಗೆ ಅರಿಶಿನ ಹಾಕೊಂಡ್ಕೊಡ್ರಿ ಅಂತ ಹೇಳ್ತಾರೆ. ಗಾಯಪಾಯ ಆದ್ರೆ ಅರಿಶಿನ ನೋಡು, ಯಾಕೆ ಹೇಳೋ ಬೇರೆ ಯಾವೇ ಸೂಕ್ಷ್ಮಾಣು ಜೀವಿಗಳು ಬರಬಾರ್ದು ಅನ್ನ ಕಾರಣಕ್ಕೆ. ಹಂಗ ಇದ ಬಡ್ಡೆಲ್ ಹಾಕ್ಬಿಟ್ರೆ ಯಾವ್ದು ರೋಗ ರುಜಿನ ಬರಕಲ್ಲ ಅಂತ ಅನ್ಕೊಂಡು ಎಲ್ಲಾದ್ರೂ ಬಡ್ಡೆಲ್ ಹಾಕವ್ರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟ ಕುಯ್ಕತ್ತಾರ ಅಂತ ಒಂದ್ ವರ್ಷಕ್ಕೆ. ಅದೇನ್ ಒಂದ್ಸರಿ ತಗೊಂಡು ಹಾಕ್ಬಿಟ್ರೆ ಹೌದು ಒಂದಿಷ್ಟೇ ಉಳ್ಕೊಂಡ್ರೆ ಸಾಕು, ಮತ್ತೆ ಚಿಗರ್ಕತ್ತದೆ. ಮತ್ತೆ ಮುಂದ್ ವರ್ಷಕ್ಕೆ ಮತ್ತೆ ಚಿಗರ್ಕತ್ತೆ. ಹೌದು ಹೌದು, ಹಂಗಾಗಿ ಅದು ಏನ್ ತೊಂದ್ರೆ ಹಾಕಲ್ಲ ಅದು, ಆ ಕಾರಣಕ್ಕೆ ಹಂಗ ಹಾಕೊಂಡವ್ರು ಅಂತ. ಅದೊಂದ್ ಕೆಲಸ ಮಾಡ್ಬೇಕು ನಾವೀಗ. ಅಂದ್ರೆ ಈಗ ನಿನ್ನೆ ಹೇಳ್ದಂಗೆ ಒಂದು ಮೊದಲನೇದಾಗ ಹೇಳಿದ್ದು ಬೇವಿನ ಕಷಾಯ, ಕಷಾಯ ಆಯ್ತಾ, ಕಷಾಯ ಮಾಡ್ಕೊಳ್ಳೋದೇನ್ ತೊಂದ್ರೆ ಇಲ್ಲ ಬಿಡು, ಮಾಡ್ಕೋಬಹುದು. ಈಗ ಆಮೇಲೆ ಈಗ ಎಣ್ಣೆ ತಗ್ಸಿದ್ದು ಹಿಂಡಿ ಉಳಿದಿರ್ತದಲ್ಲ, ಹಿಂಡಿನ ಬಳಕೆ ಮಾಡ್ಕೊಳ್ಳೋದು ಅದು ಒಂಥರ ಒಳ್ಳೆ ವಿಚಾರನ ಹೇಳಿದೆ. ಯಾಕೆಂತಂದ್ರೆ ನಾವೀಗ ಅಡಿಕೆ ಮರ ಆಗ್ಲಿ ತೆಂಗಿನ ಮರ ಆಗ್ಲಿ ಮೇಲ್ಮಟ್ಟಕ್ಕೆ ಹತ್ತಿ ಅಲ್ಲೆಲ್ಲ ಸ್ಪ್ರೇ ಮಾಡಕ್ಕಂತೂ ಆಗಕ್ಕಲ್ಲ ಆಯ್ತಾ. ನೀನ್ ಹೇಳಂಗೆ ಮಣ್ಣಿಗೆ ನಾವು ಗೊಬ್ಬರದ ರೂಪದಲ್ಲಿ ಇದನ್ನ ಸೇರಿಸಿದಾಗ ನಮ್ ಗಿಡಕ್ಕೂ ಪೋಷಕಾಂಶ ಸಿಗ್ತದೆ, ಗಿಡನು ಆರೋಗ್ಯವಾಗಿರ್ತದೆ, ಭೂಮಿ ಮಣ್ಣು ಕೂಡ ಚೆನ್ನಾಗಿರ್ತದೆ. ನೀನ್ ಹೇಳ್ದಂಗೆ ಈಗ ಮೂರನೇ ವಿಚಾರ ಬಹಳ ಒಳ್ಳೆ ವಿಚಾರ, ತೋಟನು ಕಾಪಾಡ್ತದೆ. ಹೌದು, ಯಾಕೆ ಮಾಡ್ಕೋಬಾರ್ದು ಸಾಲದಕ್ಕೆ ನಮ್ ಸುಬ್ಬಕ್ಕಂಗೆ ಸೂಸ್ಲು ಮಾಡಕ್ಕೆ ಅರಶಿನದ ಎಲೆ ಸಿಕ್ಬಿಟ್ರಂತೂ ಓಹೋ ಸುಗ್ಗಿಯೋ ಸುಗ್ಗಿ ಸುಗ್ಗಿ ಬಾರಿ ಚೆನ್ನಾಗಿ ಮಾಡ್ತಾಳೆ ಕಣಪ್ಪ. ಹೌದೌದೌದು, ಬಂದ್ಬಿಟ್ಟು ನಮ್ಮ ಮನೇಲಿ ಒಂದಿಷ್ಟು ಬಾತ್ ಮಾಡಿ ಹೋಗಿದ್ಲು ಶಂಕರಣ, ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಇವತ್ತಿಗೂ ಅದ್ರ ಸ್ಮೆಲ್ ಬರ್ತದೆ. ಅಂದ್ರೆ ಅಡಿಗೆ ಮನೆಗೆ ಹೋಗ್ಬಿಟ್ರೆ ಅಂದ್ರೆ ಅಷ್ಟು ಅಂತ ಒಳ್ಳೆ ಕೈ ರುಚಿ, ಪ್ರೀತಿ ಬೆರೆಸ್ಬಿಟ್ಟು ಮಾಡ್ಬೇಕಣ್ಣ, ನಾಕ್ ಚೆನ್ನಾಯ್ತೆ, ಅಯ್ಯೋ ಬಂದವನೆ ಎಂತದ ತಿನ್ಕೊಂಡ್ ಹೋಗ್ಲಿ ಅಂತ ಅಲ್ಲ, ಬಂದವ್ರೆ ನಾ ಚೆನ್ನಾಗೆ ಕಳಿಸ್ಬೇಕು ಅನ್ಕಂದ್ರೆ ನೀನು ಚೆನ್ನಾಗಿ ಮಾಡ್ತೀಯ ಅಷ್ಟೇ. ಅದು ಅಂದ್ರೆ ಇವತ್ತು ಅಡಿಗೆ ಮನೆಗೆ ಹೋದ್ರು ಅದೇ ಸ್ಮೆಲ್ ಬರ್ತದೆ, ಏನೋ ಒಂಥರ ಅದ್ರದೇ ಒಂಥರ ಗಮಲು ಗಮಲು. ಅಂದ್ರೆ ಅವಳ ಕೈ ರುಚಿ ಬಹಳ ಚೆನ್ನಾಗಿ. ಹೌದೌದೌದು, ಮಾತ್ರ ನಿಜವಾಗ್ಲೂ ಸುಬ್ಬಕ್ಕನ ಮಾವಿನಕಾಯಿ ಊಟ ತಿನ್ಬೇಕು. ನೀನ್ ತಿಂದಿದ್ದೀಯಲ್ಲ ಗೊತ್ತಿಲ್ಲ. ಏ ಅವಳಲ್ಲಿ ಆಯ್ತು ಮಾಡ್ಕೊಡ್ತೀನಿ ತತ್ತೀನಿ ಮಾಡ್ಕೊಡ್ತೀನಿ ತತ್ತೀನಿ ಹಿಂಗೆ ಕಾಲ ತಳ್ತಾಳೆ ಹೊರತು ನೀನ್ ಕಾಯಕೋಬಾರ್ದು. ಅಣ್ಣ ಮತ್ತೆ ಮನೆಗೆ ಹೋಗ್ಬಿಡ್ಬೇಕು, ಹಾಗೆ ಹೋಗುವಂತಳ ಮಾಡ್ಕೊಡಕ್ಕಿಲ್ಲ ಅಂತಳ. ಇಲ್ಲ ಇಲ್ಲ, ಹೋದ್ಮೇಲೆ ಮಾಡ್ಲೇಬೇಕಲ್ಲ. ಹೌದೌದು, ಈ ಶಂಕರನ್ ಸುಳ್ಳೆ ಬರೀ ಹೇಳೋದೆಲ್ಲ ಸುಳ್ಳೆಯ. ಯಾಕ್ ತಿಂದಿಲ್ಲ ಕೇಳಿ? ಏ ಇಲ್ಲ ಇಲ್ಲ, ತಿಂದಿರ್ತಾನೆ ಸುಮ್ನೆ ಹಂಗಂತ. ಯಾಕೆ ಗೊತ್ತಾ, ಆಯ್ತಪ್ಪ ಹ್ಞೂ ಅನ್ಬಿಟ್ರೆ ನೆಕ್ಸ್ಟ್ ಟೈಮಿಗೆ ಹೋದಾಗ ಹಂಗೆ ಕೈ ಸಣ್ಣ ಮಾಡ್ಬಿಟ್ರೆ. ಇಲ್ಲ ಇಲ್ಲ, ನೀ ಯಾವಾಗ ಬೇಕಾದ್ರು ಬಾ, ಎಷ್ಟೊತ್ತಿಗಾರು ಬಾ, ಮಾಡ್ಕೊಟ್ಟೆ ಕಳ್ಸೋದು, ಹಂಗೆ ಕಳ್ಸಕ್ಲ. ಆಮೇಲೆ ಶಂಕರಣ್ಣ, ಇನ್ನೊಂದು ಏನೋ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ನಲ್ಲ, ನೀನ್ ಆಗ್ಲೇ ಅವಾಗ ಅವಾಗ ಹೇಳ್ತಿದ್ದಲ್ಲಪ್ಪ ತೆಂಗಿನ ತೋಟ ಹಿಂಗಾಯ್ತು ಹಂಗಾಯ್ತು, ಬೆಳೆಯಕ್ ಹಾಕಲ್ಲ ಮಳೆ ಹಾಕಲ್ಲ ನೆರಳಾಯ್ತು ಅಂತ. ಈಗ ಅದಕ್ಕೆ ಒಂದು ಪರಿಹಾರ ಸಿಕ್ಕೈತೆ. ಈಗ ಹೌದಾ ಹೇಳಣೆ, ಪರಿಹಾರ ಸಿಕ್ಕೈತೆ ಅಂತ ಅಂದ್ರೆ, ಈ ಕೋಕೋ ಅಂತ ಹೇಳ್ಬಿಟ್ಟು ಒಂದ್ ಬೆಳೆ ಐತೆ. ಕೋಕೋ ಅಂತ ಅಂದ್ರೆ ಈ ಚಾಕ್ಲೇಟ್ ಎಲ್ಲ ಮಾಡ್ತಾರ ನೋಡು, ಒಳ್ಳೆ ಗಮ್ ಅಂತ ಫ್ಲೇವರ್, ಚಾಕ್ಲೇಟ್ ಫ್ಲೇವರ್ ಅಂತಾರ ನೋಡು. ಕೇಕ್ ಮಾಡುವಾಗ ಅದನ್ನ ಹಾಕ್ಸ್ಕೊತಾರೆ, ಐಸ್ಕ್ರೀಮ್ಗೂ ಅದನ್ನ ಹಾಕ್ಸ್ಕೊತಾರೆ, ಚಾಕ್ಲೇಟ್. ಅದು ಏನೋ ಒಂಥರ, ಈ ಕೆಲವು ಪುಡಿ ಪಡಿ ಎಲ್ಲ ಬರ್ತಾವಲ್ಲಪ್ಪ ಕುಡಿತಾರಲ್ಲ, ಎನರ್ಜಿ ಬರ್ತದೆ ಅದು, ಅದ್ರಲ್ಲೆಲ್ಲ ಬಳಕೆ ಮಾಡ್ತಾರೆ. ಹೌದಾ? ಅದು ಎಷ್ಟು ಬಳಕೆ ಮಾಡ್ತಾರೆ ಅಂದ್ರೆ, ನಮ್ ದೇಶದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಇನ್ನೂ ಒಂದು 40,000 ಟನ್ ಕೊರತೆ ಆಯ್ತೈತಂತೆ. ಅಂದ್ರೆ ಇನ್ನು ಬೇಕಾಗೈತೆ ಉತ್ಪಾದನೆ ಮಾಡ್ಬೇಕು, ಬೇರೆ ಬೇರೆ ದೇಶಗಳಿಂದ ತರ್ಸ್ಕೊತಾವ್ರೆ. ಅಷ್ಟೊಂದು ಬೇಡಿಕೆ ನಮ್ ದೇಶದಲ್ಲಿ ಐತೆ. ಅದೇ ಈಗ ತೆಂಗಿನ ತೋಟದಲ್ಲಿ ಬೆಳಿಬಹುದು ಅಂತ ನೋಡು. ಹೌದಾ? ತೆಂಗಿನ ತೋಟದಲ್ಲಿ ಬೆಳಿಬಹುದು, ಅಡಕೆ ತೋಟಕ್ಕೆ ಹಾಕಬಹುದು. ಇಲ್ಲೆಲ್ಲ ಬೆಳಿತಾ ಇದ್ರು ಮೊದಲು, ಎಲ್ಲಿ ಮಂಗಳೂರು ಉಡುಪಿ ಮಡಿಕೇರಿ ಈ ಕಡೆ ಎಲ್ಲ ಬೆಳೆಯರು. ಅದೇ ಈಗ ಸಂಶೋಧನೆ ಮಾಡ್ಬಿಟ್ಟು ನಮ್ಮ ವಿಜ್ಞಾನಿಗಳೆಲ್ಲವ ಹಾಸನದಲ್ಲೂ ಬೆಳಿಬಹುದು, ಹಾಸನ ಜಿಲ್ಲೆಲ್ಲೂ ಕೂಡ ಬೆಳಿಬಹುದು. ಇಲ್ಲಿ ವಾತಾವರಣ ಚೆನ್ನಾಗೈತೆ, ಅದಕ್ಕೆ ಎಷ್ಟು ಮಳೆ ಬೇಕೋ ಎಷ್ಟು ಬಿಸಿಲು ಬೇಕೋ ಐತೆ. ಆ ಕಾರಣಕ್ಕೆ ತೆಂಗಿರ್ಲಿ ಅಡಕೆ ಇರ್ಲಿ ಅಲ್ಲಿ ಏನು ಬೆಳೆಯಕ್ಕಲ್ಲ ಮಾಡಕ್ಕಲ್ಲ ಅಂತ ಹೇಳ್ಬಿಟ್ಟು ಒಂದು ಕೊರತೆ ಇತ್ತಲ್ಲ, ಅದ ನೀಗಿಸಬಹುದು ಅಂತ ಅಂತ ಅನ್ಕೊಂಡು ಅದ ಬೆಳಕಬಹುದು ಅಂತ ಹೇಳ್ಬಿಟ್ಟು. ಅಂದ್ರೆ ಅಂತರ್ ಬೆಳೆಯಾಗಿ ಬೆಳಕಬಹುದು ಅಂತ. ಅಂತರ್ ಬೆಳೆ ತೆಂಗಿನಲ್ಲಿ 10 ಅಡಿ 10 ಅಡಿಗೆ ಒಂದು ಹಾಕಬಹುದು. ನೆರಳು ಇರ್ತದೆ, ಸ್ವಲ್ಪ ಸ್ವಲ್ಪ ಬಿಸಿಲು ಇರ್ತದಲ್ಲ, ಒಂಚೂರು ನೀರಾವರಿ ಸೌಲಭ್ಯ ಇತ್ತು ಅಂತ ಅಂದ್ರೆ. ನೀರಾವರಿ ಅಂತಂದ್ರೆ ಹೆಂಗ್ರೆ ತೆಂಗಿ ಕೊಡಕೆಗೂ ಕೊಟ್ಟೆ ಕೊಡ್ತೀವಲ್ಲ, ನೀರೇ ಆಯ್ತದೆ, ಇದಕ್ಕೂ ಒಂಚೂರು ಕೊಡಬಹುದು. ಒಳ್ಳೆ ಎರಡು ಬೆಳೆ ಬರ್ತದಂತೆ ಒಂದು ವರ್ಷದಲ್ಲಿ, ವರ್ಷಕ್ಕೆ ಎರಡು ಬೆಳೆ ಬರ್ತದೆ. ತುಂಬಾ ಬೇಡಿಕೆ ಇದೆ, ಬೇಡಿಕೆ ಇರೋದ್ರಿಂದ ಅದ್ ಹಾಕಬಿಟ್ರೆ ಏನ್ ಜಾಸ್ತಿ ಕೆಲಸ ಕಮ್ಮಿ ಇರಕ್ಲ, ಅದಕ್ಕೆ ಏನ್ ಕಳೆ ತೆಗಿಬೇಕು, ನನ್ ಗೊಬ್ಬರ ಹಾಕ್ಬೇಕು, ಆತರದವೆಲ್ಲ ಏನ್ ಇರಕ್ಲ. ಅಂದ್ರೆ ಈಗ ಹೆಂಗಿರ ಅವಕ್ಕೆ ಹೆಂಗಿರ ಮಾಡಿ ಮಾಡ್ತೀವಲ್ಲ, ತೆಂಗಿಗೆ ಮತ್ತೆ ಅಡಕೆ ಮಾಡ್ತೀವಲ್ಲ, ಅದ್ರ ಜೊತೆ ಜೊತೆನಲ್ಲ ಇದು ಆಯ್ತದೆ, ಮಾಡ್ಬಿಟ್ರೆ ಅನುಕೂಲ ಆಯ್ತದಂತೆ. ಅದಕ್ಕೆ ಸ್ವಲ್ಪ ನಮ್ ಭಾಗದಲ್ಲಿ ಹಾಸನದಲ್ಲೆಲ್ಲ ಜಾಸ್ತಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ತೋಟಗಾರಿಕೆ ಇಲಾಖೆಯಿಂದವ ಅದ ಫ್ರೀ ಆಗಿ ಕೊಡ್ತಾವ್ರ ಈಗ. ಹೌದಾ? ಫ್ರೀಯಾಗಿ ಅಂತ ಅಂದ್ರೆ ಅದ್ ಬೆಳೆಯಕ್ ಏನ್ ಬೇಕು, ಗುಡಿ ತೆಗಿಯಕ್ ಎಷ್ಟು ಬೇಕು, ಗಿಡಕ್ಕೆ ಎಷ್ಟು ಬೇಕು, ಗಿಡ ಹಾಕಕ್ ಎಷ್ಟು ಬೇಕು, ಮೊದಲನೇ ವರ್ಷದ ಖರ್ಚು, ಗೊಬ್ಬರ, ಸಾರಿಗೆ, ಇವಕ್ಕೆಲ್ಲ ಕೊಡ್ತಾವ್ರಂತೆ. ಅದಕ್ಕೆ ಸ್ವಲ್ಪ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿ ಬರ್ಬೇಕು. ಯಾಕೆಂತ ನಮ್ಮ ಒಂದು 1.5 ಎಕರೆ ಐತಲ್ಲಪ್ಪ, ಹಾಕ್ಬಿಡೋಣ ಅಂತ ಹೇಳಿ ಹಾಕಬಿಟ್ರೆ ನನ್ನನ್ನು ಕರ್ಕೊಂಡೋಗ್ರ. ಅಲ್ಲ ಈಗ ಏನ್ ಗೊತ್ತಾ, ಹೋಗಿ ವಿಚಾರ ಮಾಡ್ಕೊಂಡು ಯಾವಾಗ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಕೇಳಿ ತಿಳ್ಕೊಬತ್ತೀವಿ. ನೀನ್ ಯಾಕೆ ಒಳ್ಳೆ ಆತುರದಂಗ ಅರ್ಥ ಕೂತಿದ್ದಲ್ಲ ಸುಬ್ಬಕ್ಕ, ನಂಗೆ ಅಣಯ ಬಿಡಲ್ಲ ಅಂತ ಗೊತ್ತು. ಈ ಶಂಕರಣ್ಣಂದೇ ನಂಗೆ ಹೆದರಿಕೆ. ತೊಂದ್ರೆ ಇಲ್ಲ, ಅಣ ಇದ್ಮೇಲೆ ಶಂಕರಣ್ಣ ಇರ್ತಾನೆ, ಶಂಕರಣ್ಣ ಇದ್ಮೇಲೆ ಅಣ ಇದ್ದೇ ಇರ್ತಾನೆ. ಇನ್ನೊಂದೇನ್ ವಿಚಾರ ಗೊತ್ತಾ ನಿನಗೆ, ನೀನು ಅಂತಲ್ಲ ಯಾರ್ಯಾದ್ರೂ ನಾವು ಕೈ ಬಿಡಕಲ್ಲ, ಆಯ್ತಾ? ಎತ್ಕಂದೆ ಎತ್ಕೋತೀವಿ, ನೋಡೇ ನೋಡ್ತೀವಿ. ಈಗ ನೋಡು, ನೀನ್ ಹೋಯ್ತಿದ್ರು ಯಾಕೆ ನಿಂತ್ಕಂದಲ್ಲಿ ಇಷ್ಟೊತ್ತು ಅಲ್ವಾ? ಈಗ ಅಣ್ಣಯ್ಯ ಮಾತಾಡ್ತಾ ಮಾತಾಡ್ತಾ ಈಗ ನನ್ಗೆ ಒಸಿ ತಡ ಆಯ್ತೈತೆ, ಅವಳು ತಂದಿರೋ ಚೀಲ ಬಿಚ್ಚಿತಳೋ ಇಲ್ವೋ ಕೇಳು, ಇಲ್ಲಾಂದ್ರೆ ನಾನು ಹೊರಡ್ತೀನಿ ನೋಡು. ಒಂದು ಟೀ ಮಾಡ್ತೀನಿ ನಾನೇ ಇವತ್ತು, ಸ್ವಲ್ಪ ನಿಂಬೆ ಹೋಲ್ ತಂದಿದ್ದೀನಿ, ನಿಂಬೆ ಹೋಲ್ ಹಾಕ್ಬಿಟ್ಟು ಮಾಡೋ ಟೀ ಹೆಂಗಿರ್ತದೆ ಅಂದ್ರದು, ನೀನ್ ಕುಡಿದ್ ನೋಡ್ಬೇಕು ನಿನ್ನದ. ಹಂಗಂತೀಯ? ಓ ಸರಿ, ಹಂಗಾರೀಗ ಸುಬಕ ಆ ಬ್ಯಾಗ್ ಅಲ್ಲಿರೋದ್ರ ಅದೇನ್ ತೆಗಿ ಅಣ್ಣಯ್ಯ, ತಿಂದ ತಕ್ಷಣ ಒಂಚೂರು ಟೀ ಮಾಡ್ಕೊಡು, ಕುಟ್ಕೊಂಡು ಹೊರಡ್ತೀನಿ ನಾನು. ಸರಿ ಸರಿ. ಇದುವರೆಗೂ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಭಾಗವಹಿಸಿದವರು ಅರಕಲುಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಮತ್ತು ಡಿ ಸುಜಲಾದೇವಿ. ಇದು